ಮೊದಲನೇ ಒಂದು ನಮ್ಮ ದಶಕದಲ್ಲಿ ಏನಾಗ್ತಿತ್ತು ಅಂತಂದ್ರೆ, ನಮ್ಮ ದೇಶದಲ್ಲಿರ್ತಕ್ಕಂಥ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಆಹಾರ ಉತ್ಪಾದನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಒಂದು ಸಂಖ್ಯೆ ಪ್ರಕಾರ ಏನಪ್ಪ ಅಂತಂದ್ರೆ, ನಾವು ಅವಾಗ 1950 ಏನಪ್ಪ ಅಂದ್ರೆ ಬರೀ ಕೇವಲ 51 ದಶಲಕ್ಷ ಟನ್ನಷ್ಟು ಆಹಾರ ಉತ್ಪಾದನೆಯನ್ನ ಮಾಡ್ತಿದ್ವಿ. ಹಾಗಾಗಿ ಅಂದಿನ ಒಂದು ಸರ್ಕಾರಗಳೇನ್ ಮಾಡಿದ್ರು ಅಂತಂದ್ರೆ, ಇದು ಇದೇ ರೀತಿ ಆದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಜನಸಂಖ್ಯೆಗೆ ನಾವು ಆಹಾರವನ್ನ ಒದಗಿಸ್ಲಿಕ್ಕೆ ಆಗಲ್ಲ ಅಂತಂದ್ಬಿಟ್ಟು ಈ ರಾಸಾಯನಿಕಗಳನ್ನ ಬೇರೆ ಕಡೆಯಿಂದ ತಂದ್ಬಿಟ್ಟು ಇಲ್ಲಿ ಸಂಶೋಧನೆಗಳನ್ನ ಮಾಡಿ ನಮ್ಮ ಪ್ರದೇಶಕ್ಕೆ ಬೇಕಾಗಿರತಕ್ಕಂಥ ವಿವಿಧ ರಸಗೊಬ್ಬರಗಳನ್ನ ಮತ್ತೆ ರಾಸಾಯನಿಕಗಳನ್ನ ಬಳಸಲಿಕ್ಕೆ ಶುರು ಮಾಡಿದ್ವಿ. ಇದು ಏನಾಗ್ತಾ ಬಂತು, ಒಂದು 10-15 ವರ್ಷಗಳ ಒಂದು ಬಳಕೆನಲ್ಲಿ ಏನಾಗ್ತಾ ಬಂತು ಅಂತಾಗ, ನಮ್ಮ ರೈತರಿಗೆ ಈ ನಾವು ಮುಂಚೆ ಎಲ್ಲ ಏನಪ್ಪಾ ಅಂತಂದ್ರೆ, ಈಗ ಕೊಟ್ಟಿಗೆ ಗೊಬ್ಬರವನ್ನ ನಾವು ಏನು ಎತ್ತಿನ ಗಾಡಿನಲ್ಲಿ ಹಾಕೊಂಡು ಹೋಗೋದು, ಟ್ರ್ಯಾಕ್ಟರ್ನಲ್ಲಿ ಹಾಕೊಂಡು ಹೋಗೋದು ಬಹಳಷ್ಟು ಅವ್ರಿಗೆ ಹೊರೆ ಅನಿಸ್ತಾ ಇತ್ತು. ಇದನ್ನ ಕಂಡ್ಬಿಟ್ಟು ಇಲ್ಲಿ ನಾವು ಈ ರಾಸಾಯನಿಕಗಳನ್ನ ಬಳಸಿದಾಗ ಏನಪ್ಪಾ ಅಂತಂದ್ರೆ ಬರೀ 50 ಕೆಜಿ ಚೀಲವನ್ನು ತೆಗೆದುಕೊಂಡು ಹಾಕೋದು ಬಹಳಷ್ಟು ಈಸಿ ಅನ್ಸಕತ್ತು. ಅದು ಒಂದು ಕಾರಣ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಬರ್ತಾ ಬರ್ತಾ ನಮ್ಮ ಒಂದು ರೈತರಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಒಂದು ಜಾನುವಾರುಗಳ ಸಂಖ್ಯೆ ಕಡಿಮೆ ಆಗ್ತಾ ಇರೋದ್ರಿಂದ ಈ ಒಂದು ನಾವೇನು ಸಾವಯವ ಗೊಬ್ಬರಗಳು ಅಂತಂದ್ವಿ ಅವುಗಳ ಒಂದು ಬಳಕೆ ಕಡಿಮೆ ಆಗ್ತಾ ಬಂತು. ಸೊ ಇಂಥ ಸಂದರ್ಭದಲ್ಲಿ ಏನಾಗ್ತಾ ಇದೆ, ನಮಗೆ ಈ ಒಂದು ರಾಸಾಯನಿಕಗಳ ಬಳಕೆ ಯಥೇಚ್ಛವಾಗಿ ಆಗ್ತಾ ಇರೋದ್ರಿಂದ ಇವುಗಳ ಒಂದು ನಾವೇನು ಅವೈಜ್ಞಾನಿಕ ಬಳಕೆ ಅಂತೇಳಿ ಸರ್, ಇವುಗಳನ್ನ ಎಷ್ಟು ಬಳಸ್ಬೇಕು ಅಷ್ಟು ಬಳಸಿದಾಗ ಯಾವುದೇ ತರಹದ ತೊಂದರೆ ಆಗ್ತಿರಲಿಲ್ಲ. ಆದ್ರೆ ಅವೈಜ್ಞಾನಿಕ ಅಂತಂದ್ರೆ ಯಥೇಚ್ಛವಾಗಿ ಹಾಕೋದು, ಈಗ ರಾಸಾಯನಿಕ ಗೊಬ್ಬರ ಹಾಕಬೇಕು ಅಂತಂದ್ರೆ ಮಣ್ಣು ಪರೀಕ್ಷೆ ಮಾಡಿಸದೇ ಹಾಕೋದು, ಆಮೇಲೆ ಏನಾದ್ರೂ ರಾಸಾಯನಿಕಗಳನ್ನ ಸಿಂಪರಣೆ ಮಾಡಬೇಕು ಅಂತಂದ್ರೆ ತಜ್ಞರ ಸಲಹೆ ಇಲ್ಲದೇನೆ ಅಂದ್ರೆ ಎಲ್ಲಾ ಇದಕ್ಕೂ ಸಿಂಪರಣೆ ಮಾಡೋದಿರ್ಬೋದು. ಈ ತರದ ಮಾಡ್ತಾ ಇರೋದ್ರಿಂದ ಏನಪ್ಪಾ ಅಂದ್ರೆ ಅವೈಜ್ಞಾನಿಕವನ್ನು ನಾವು ಕೃಷಿಯನ್ನ ಮಾಡ್ತಾ ಇರೋದ್ರಿಂದ ನಮ್ಮ ಕೃಷಿನಲ್ಲಿ ನಮ್ಮ ಮಣ್ಣು ಏನಾಗ್ತದೆ ಅಂದ್ರೆ ಇತ್ತೀಚೆಗೆ ಸವುಳಾಗ್ತಾ ಇರೋದಿರ್ಬೋದು. ಮತ್ತೆ ಕೆಲವೊಂದು ಬೆಳೆಗಳಲ್ಲಿ ನಾವು ಈಗ ಮಣ್ಣಿನ ಗುಣಧರ್ಮ ಹಾಳಾಗ್ತಾ ಇರೋದನ್ನ ನಾವು ಕಣ್ಣಾರೆ ಕಾಣ್ತಾ ಇದೀವಿ. ಹಾಗಾಗಿ ಈಗ ಪ್ರಸ್ತುತವಾಗಿ ನಮಗೇನಪ್ಪ ಅಂತಂದ್ರೆ ಈ ಸಾವಯವ ಕೃಷಿ ಮತ್ತೆ ನೈಸರ್ಗಿಕ ಕೃಷಿಯ ಅಗತ್ಯತೆ ಸಾಕಷ್ಟು ಈಗಿನ ಕಾಲದಲ್ಲಿ ಪ್ರಸ್ತುತವಾಗಿದೆ ಸರ್. ಇದ್ರೆ ಈ ನೈಸರ್ಗಿಕ ಕೃಷಿ ಅಂದ್ರೆ ಏನಂತ ಹೇಳ್ತೀರ ಸರ್? ಸರ್, ನೈಸರ್ಗಿಕ ಕೃಷಿ ಅಂತಂದ್ರೆ ನಾವೇನಿಗೆ ಹೇಳ್ತೀವಿ, ರಾಸಾಯನಿಕ ಮುಕ್ತವಾಗಿ ಮಣ್ಣಿನ ಆರೋಗ್ಯವನ್ನ ಕಾಪಾಡ್ಕೊಂಡ್ಬಿಟ್ಟು ಬೆಳೆಯನ್ನ ನಾವು ಬೆಳೆದು ಆ ಆಹಾರವನ್ನ ನಾವೇನಪ್ಪ ಅಂದ್ರೆ ರಾಸಾಯನಿಕ ಮುಕ್ತವಾಗಿ ಬೆಳೆದ್ಬಿಟ್ಟು ಮತ್ತೆ ನೈಸರ್ಗಿಕ ಪೂರಕವಾಗಿ ನಿಸರ್ಗಕ್ಕೆ ಪೂರಕವಾಗಿರ್ತಕ್ಕಂತ ಪದ್ಧತಿಗಳನ್ನ ಅಳವಡಿಸ್ಕೊಂಡ್ಬಿಟ್ಟು ಈಗ ನಾವು ರಸಗೊಬ್ಬರಗಳನ್ನ ನೀಡೋದ್ರ ಬದಲು ಏನಪ್ಪ ಅಂತಂದ್ರೆ ಈ ಜೀವಾಮೃತ ಅಂತ ಹೇಳ್ತೀವಿ, ಅಥವಾ ನಾವೇನು ಮಣ್ಣಿಗೆ ನಮ್ಮ ಬೆಳೆಯ ಪಳೆಯುಳಿಕೆಗಳನ್ನ ಸೇರಿಸೋದಿರ್ಬೋದು, ಮತ್ತೆ ಅವುಗಳನ್ನ ಕೊಳಸ್ಲಿಕ್ಕೆ ಏನಪ್ಪ ಅಂತಂದ್ರೆ ವಿವಿಧ ಜೈವಿಕ ಗೊಬ್ಬರಗಳಾಗಿರ್ತಕ್ಕಂಥ ನಮಗೇನು ಈ ಒಂದು ಜೀವಾಮೃತ ಅಂತ ಹೇಳ್ತೀವಿ, ಘನ ಜೀವಾಮೃತ ಅಂತ ಹೇಳ್ತೀವಿ, ಇವುಗಳನ್ನು ಮಾಡೋದಿರ್ಬೋದು. ಮತ್ತೆ ಮಣ್ಣನ್ನ ಪದೇ ಪದೇ ಉಳುಮೆ ಮಾಡದೆ ಆ ಉಳುಮೆಯನ್ನ ಕಡಿಮೆ ಮಾಡಿ ಮಣ್ಣಲ್ಲಿರ್ತಕ್ಕಂಥ ಆ ಪೋಷಕಾಂಶಗಳು ಪೋಲಾಗಿ ಹೋಗದೇ ಇರತಕ್ಕಂಥ ನೋಡ್ಕೊಳೋದು, ಈ ರೀತಿಯ ನೈಸರ್ಗಿಕವಾಗಿರ್ತಕ್ಕಂಥ ಕೆಲವೊಂದು ಪದ್ಧತಿಗಳನ್ನ ಅಳವಡಿಸ್ಕೊಂಡ್ಬಿಟ್ಟು ನಾವು ವಿಷಮುಕ್ತ ಆಹಾರವನ್ನ ಉತ್ಪಾದನೆ ಮಾಡೋದನ್ನ ನಾವೇನಪ್ಪ ಅಂತಂದ್ರೆ ನೈಸರ್ಗಿಕ ಕೃಷಿ ಅಂತ ಹೇಳ್ತೀವಿ ಸರ್. ಹಾಗಿದ್ರೆ ಈ ನೈಸರ್ಗಿಕ ಕೃಷಿಯ ಉದ್ದೇಶಗಳೇನಂತ ಹೇಳ್ತೀರಾ ಸರ್? ಸರ್, ಮುಖ್ಯವಾದ ಉದ್ದೇಶಗಳು ಏನಂತಂದ್ರೆ ನೈಸರ್ಗಿಕ ಕೃಷಿನಲ್ಲಿ ಒಂದು ವಿಷಮುಕ್ತ ಆಹಾರವನ್ನ ಉತ್ಪಾದನೆ ಮಾಡೋದಿರ್ಬೋದು, ಎರಡನೇದು ಮಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು, ಅದು ಏನಪ್ಪ ಸಸ್ಟೈನೇಬಲ್ ಅಂತ ಹೇಳ್ತೀವಿ ಅಂದ್ರೆ ನಿರಂತರವಾಗಿ ಆ ಮಣ್ಣಿನ ಆರೋಗ್ಯ ಹಾಳಾಗದೆ ಇರತಕ್ಕಂತ ಹಾಗೆ ನೋಡ್ಕೊಳ್ಳೋದಿರ್ಬೋದು. ಮತ್ತೆ ನೈಸರ್ಗಿಕವಾಗಿ ಕೆಲವೊಂದು ಕ್ರಿಯೆಗಳು ನಡೀತಿರ್ತವೆ ಸರ್. ಈಗ ನಾವು ಸಾರಜನಕವನ್ನ ಕೊಡಬೇಕು ಅಂತಂದ್ರೆ ಇದರ ಸಾರಜನಕದ ಒಂದು ಸೈಕಲ್ ಅಂತ ಹೇಳ್ತೀವಿ, ಅದನ್ನ ನಾವು ಪುಷ್ಟೀಕರಣ ಕೊಡೋದಿರ್ಬೋದು. ಮತ್ತೆ ಕೃಷಿಯಲ್ಲಿ ಜೀವ ವೈವಿಧ್ಯತೆಯನ್ನ ಹೆಚ್ಚಿಗೆ ಮಾಡೋದು ಬಹಳಷ್ಟು ಮುಖ್ಯ ಇರುತ್ತೆ ಸರ್. ಸೊ ಹಾಗಾಗಿ ಈಗ ಒಂದು ಯಾವುದೋ ಒಂದು ಭೂಮಿ ಅದು ಉತ್ಕೃಷ್ಟವಾಗಿರಬೇಕು ಅಥವಾ ಅದರ ಒಂದು ಮಣ್ಣಿನ ಫಲವತ್ತತೆ ಚೆನ್ನಾಗಿರಬೇಕು ಅಂತಂದ್ರೆ ಆ ಭೂಮಿನಲ್ಲಿ ಏನಪ್ಪ ಅಂದ್ರೆ ವಿವಿಧ ವೈವಿಧ್ಯತೆ ಇರತಕ್ಕಂಥ ಸಸ್ಯಗಳು ಬೆಳೀತಿರ್ಬೇಕು, ಹಾಗೆ ಜೀವಿಗಳು ಅಂತ ಹೇಳ್ತೀವಿ ಸೂಕ್ಷ್ಮಾಣು ಜೀವಿ ಅಂತ ಹೇಳ್ತೀವಿ ಅಥವಾ ಎರೆಹುಳುಗಳು ಇರ್ಬೋದು, ಇವುಗಳ ಸಂಖ್ಯೆ ನಾವು ಜಾಸ್ತಿ ಇರಬೇಕು ಅಂದ್ರೆ ಜೀವ ವೈವಿಧ್ಯತೆ ಜಾಸ್ತಿ ಇದ್ದಷ್ಟು ಆ ಒಂದು ಜಮೀನು ಏನಪ್ಪಾ ಅಂದ್ರೆ ಫಲವತ್ತತೆ ಆಗಿರುತ್ತೆ ಅಂತಂದು ಹೇಳ್ತೀವಿ. ಆಮೇಲೆ ಕೃಷಿಯಲ್ಲಿ ಬೇಸಾಯದ ವೆಚ್ಚವನ್ನ ಕಡಿಮೆ ಮಾಡೋದು ಬಹಳಷ್ಟು ಮುಖ್ಯವಾಗಿರುತ್ತೆ. ಸೊ ಈ ಎಲ್ಲಾ ಉದ್ದೇಶಗಳನ್ನ ನಾವು ಇಟ್ಕೊಂಡ್ಬಿಟ್ಟೇನಪ್ಪ ಅಂತಂದ್ರೆ ಕೃಷಿಯನ್ನ ಮಾಡೋದನ್ನ ನಾವೇನು ಈ ನೈಸರ್ಗಿಕ ಕೃಷಿ ಅಂತ ಹೇಳ್ತೀವಿ ಸರ್. ಸರ್, ಹಾಗಿದ್ರೆ ಈ ಉದ್ದೇಶಗಳು ಹೇಳಿದ್ರಿ ಸರ್, ಈಗ ಯಾವ ರೀತಿ ಒಂದು ತತ್ವಗಳನ್ನ ಇಟ್ಕೊಂಡು ನಾವು ಈ ನೈಸರ್ಗಿಕ ಕೃಷಿಯನ್ನ ಮಾಡ್ಬೇಕಂತ ಹೇಳ್ತೀರಾ ಸರ್? ಸರ್, ನೈಸರ್ಗಿಕ ಕೃಷಿನ ತತ್ವಗಳು ಅಂತಂದ್ರೆ 4 ತತ್ವಗಳನ್ನ ಅಥವಾ 4 ಚಕ್ರಗಳು ಅಂತಂದು ನಾವು ಹೇಳ್ತೀವಿ. ಮೊಟ್ಟ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಒಂದು ಬೀಜಕ್ಕೆ ರಕ್ಷಣೆ ಕೊಡೋದು, ಕೃಷಿನಲ್ಲಿ. ಸೊ ಹಾಗಾಗಿ ಅದನ್ನ ಬೀಜಾಮೃತ ಅಂತಂದು ಮಾಡ್ತೀವಿ. ಅಂದ್ರೆ ಬೀಜಾಮೃತ ಮಾಡಿದಾಗ ಅದರ ಬೀಜಾಮೃತ ಟ್ರೀಟ್ಮೆಂಟ್ನ ನಾವು ಮಾಡಿದಾಗ ಏನಪ್ಪ ಅಂತಂದ್ರೆ ಈ ಬೀಜದ ಒಂದು ಉತ್ಕೃಷ್ಟತೆಯನ್ನ ಜಾಸ್ತಿ ಮಾಡಿ ಅದು ಸರಿಯಾದ ಪ್ರಮಾಣದಲ್ಲಿ ಮೊಳಕೆ ಒಡೆಯೋ ಹಾಗೆ ಮಾಡೋದು, ಮತ್ತೆ ಜಾಸ್ತಿ ಇದರಿಂದವರೆಗೂ ಅದರ ಒಂದು ಶಕ್ತಿ ಪೌಷ್ಟಿಕವಾಗಿ ಇರೋ ಹಾಗೆ ನೋಡ್ಕೊಳ್ಳೋದನ್ನ ನಾವು ಬೀಜಾಮೃತ ಅಂತ ಹೇಳ್ತೀವಿ. ಎರಡನೇದು ಜೀವಾಮೃತ ಅಂತ ಸರ್. ಈ ಜೀವಾಮೃತ ಎದಕ್ಕೆ ಅಂತಂದ್ರೆ ಭೂಮಿಯಲ್ಲಿರ್ತಕ್ಕಂಥ ಅಸಂಖ್ಯ ಸೂಕ್ಷ್ಮಾಣುಜೀವಿಗಳನ್ನ, ಅದರಲ್ಲೂ ಒಳ್ಳೆಯದಿರತಕ್ಕಂಥ ಸೂಕ್ಷ್ಮಾಣುಜೀವಿಗಳನ್ನ ಹೆಚ್ಚು ಮಾಡುವಂಥ ಒಂದು ಕೆಲಸ ಈ ಜೀವಾಮೃತ ಮಾಡ್ತಿರ್ತದೆ. ಮತ್ತೆ ಆಚ್ಛಾದನೆ ಅಥವಾ ಮುಚ್ಚಳಿಕೆ ಅಂತಂದು ಹೇಳ್ತೀವಿ. ಇದರಿಂದ ಏನಪ್ಪಾ ಅಂತಂದ್ರೆ ಭೂಮಿ ಸೂರ್ಯನಿಗೆ ನೇರವಾಗಿ ಅಂದ್ರೆ ಅದರ ಒಂದು ತೆರೆದುಕೊಳ್ಳದೇನೆ ನಾವು ಈ ಒಂದು ಮಲ್ಚಿಂಗ್ ಅಂತ ಹೇಳ್ತೀವಿ ಆಚ್ಛಾದನೆ ಅಂತ ಅದನ್ನ. ಈ ಮಲ್ಚಿಂಗ್ ಮಾಡಿದಾಗ ಏನಪ್ಪಾ ಅಂತಂದ್ರೆ ಅಲ್ಲಿ ಕಾನ್ಸರ್ವೇಷನ್ ಅಗ್ರಿಕಲ್ಚರ್ ಅಂತ ಹೇಳ್ತೀವಿ. ಅಂದ್ರೆ ಅದು ಅಲ್ಲಿರ್ತಕ್ಕಂಥ ಕೆಲವೊಂದು ಸೂಕ್ಷ್ಮಾಣುಜೀವಿಗಳು ಬೆಳವಣಿಗೆ ಚೆನ್ನಾಗುತ್ತೆ, ಮತ್ತೆ ಪೋಷಕಾಂಶಗಳ ಪೋಲಾಗುವಿಕೆ ಕಡಿಮೆ ಆಗುತ್ತೆ, ಮತ್ತೆ ಕಳೆಗಳ ನಿರ್ವಹಣೆಯನ್ನು ಕೂಡ ಈ ಆಚ್ಛಾದನೆ ಮುಖಾಂತರ ನಾವು ಮಾಡಬಹುದು. ಇದು ಒಂದು ತತ್ವವನ್ನ ನಾವು ಅನುಸರಿಸ್ತೀವಿ. ಮತ್ತೆ ವಾಪಸ ಅಂತಂದು ಕೂಡ ನಾವು ಕರಿತೀವಿ ಸರ್. ಈ ವಾಪಸ ಅಂತಂದ್ರೆ ಭೂಮಿನಲ್ಲಿ ಗಾಳಿ ಆಡುವಾಗ ಮಾಡೋದು, ಮತ್ತೆ ಭೂಮಿನಲ್ಲಿ ಆ ನೀರಿನ ಒಂದು ಹಿಡಿದಿಟ್ಟುಕೊಳ್ಳಿಕೆಯನ್ನ ಹೆಚ್ಚು ಮಾಡುವಂತದಿರಬಹುದು. ಇದನ್ನ ನಾವು ವಾಪಸ ಅಂತ ಹೇಳ್ತೀವಿ. ಈ ನಾಲ್ಕು ಅಂದ್ರೆ ಬೀಜಾಮೃತ, ಜೀವಾಮೃತ, ಆಚ್ಛಾದನೆ ಅಥವಾ ಮಲ್ಚಿಂಗ್ ಅಂತ ನಾವು ಹೇಳ್ತೀವಿ, ಮತ್ತೆ ವಾಪಸ ಅಂದ್ರೆ ಸಾಯಿಲ್ ಏರೇಷನ್. ಈ ನಾಲ್ಕು ತತ್ವಗಳನ್ನ ಅಳವಡಿಸಿಕೊಂಡ್ಬಿಟ್ಟು ನಾವು ನೈಸರ್ಗಿಕ ಕೃಷಿಯನ್ನ ಮಾಡಬೇಕಾಗುತ್ತೆ ಸರ್. ಸರ್, ಇದ್ರೆ ಈಗ ಇದರಲ್ಲಿ ನಾಲ್ಕು ತತ್ವಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಈಗ ಇದರಲ್ಲಿ ನೀವು ಜೀವಾಮೃತ ಅಂತ ಒಂದು ಪದನ ಬಳಕೆ ಮಾಡಿದ್ರಿ. ಈ ಜೀವಾಮೃತ ಅಂದ್ರೇನು, ಅದನ್ನ ಯಾವ ರೀತಿ ನಮ್ಮ ರೈತರು ತಯಾರು ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ ಅಂತೀರಾ ಸರ್? ಸರ್, ಕೃಷಿಯಲ್ಲಿ ನಮ್ಗೇನಪ್ಪ ಅಂತಂದ್ರೆ ನಿಜವಾದ ಕೃಷಿ ಮಾಡೋರು ಯಾರು ಅಂತಂದ್ರೆ ನಾವು ಮನುಷ್ಯರು ಅಥವಾ ರೈತರು ಅಂತ ಹೇಳ್ತೀವಿ. ಆದ್ರೆ ನೈಸರ್ಗಿಕವಾಗಿ ನಿಜವಾದ ಕೃಷಿ ಮಾಡೋರು ಯಾರಪ್ಪ ಅಂತಂದ್ರೆ ಭೂಮಿನಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳು. ಈ ಸೂಕ್ಷ್ಮಾಣುಜೀವಿಗಳು ಸಂಖ್ಯೆ ಜಾಸ್ತಿ ಇದ್ದಷ್ಟು ನಮ್ಗೇನಪ್ಪ ಅಂತಂದ್ರೆ ಕೃಷಿನಲ್ಲಿ ಅದರ ಜೀವ ವೈವಿಧ್ಯತೆ ಜಾಸ್ತಿ ಆಗ್ಬಿಟ್ಟು ನಮ್ಮ ಭೂಮಿ ಅಥವಾ ಮಣ್ಣು ನಾವೇನ್ ಹೇಳ್ತೀವಿ ಇದು ಜೀವ ಇದೆ ಅಂತ ನಾವು ಹೇಳ್ತೀವಿ. ಇದರ ಜೀವಾಣುಗಳ ಸಂಖ್ಯೆ ಜಾಸ್ತಿ ಇದ್ದಷ್ಟು ಭೂಮಿಯ ಒಂದು ಏನು ನಮ್ಗೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅಂತಂದು ಹೇಳ್ಬೋದು ಸರ್. ಇಲ್ಲಿ ಜೀವಾಮೃತ ಅಂತ ಅಂದ್ರೆ ನಮ್ಗೇನಪ್ಪ ಅಂತಂದ್ರೆ ಈ ಜೀವಿಗಳನ್ನ ಅಂದ್ರೆ ಭೂಮಿಯಲ್ಲಿ ಇರತಕ್ಕಂಥ ಸೂಕ್ಷ್ಮಾಣುಜೀವಿಗಳು ಎಷ್ಟು ಇರ್ತವೆ ಸೂಕ್ಷ್ಮಾಣುಜೀವಿಗಳು ಅಂತಂದು ಹೇಳ್ಬೇಕು ಅಂತಂದ್ರೆ ಒಂದ್ ಇಡೀ ನಾವು ಮಣ್ಣು ಹಿಡ್ಕಂದ್ವಿ ಅಂತಂದ್ರೆ ಇದರಲ್ಲಿ ಏನಪ್ಪಾ ಅಂತಂದ್ರೆ ಇಡೀ ಪ್ರಪಂಚದಲ್ಲಿ ಇರತಕ್ಕಂಥ ಜನಸಂಖ್ಯೆಗಿಂತನೂ ಜಾಸ್ತಿ ಸೂಕ್ಷ್ಮಾಣುಜೀವಿಗಳು ಒಂದ್ ಇಡೀ ಮಣ್ಣಿನಲ್ಲಿ ಇರ್ತವೆ ಅಥವಾ ಒಂದ್ ಗ್ರಾಮ್ ಮಣ್ಣಿನಲ್ಲಿ ಕೂಡ ಅದಕ್ಕಂತೂ ಜಾಸ್ತಿ ಇದ್ರು ಏನ ಅತಿಶಯೋಕ್ತಿ ಆಗ್ಲಾರ ಸರ್ ಅಷ್ಟು ಹೇಳಿದ್ರು ಕೂಡ. ಸೊ ಈ ಜೀವಾಣುಗಳನ್ನ ನಾವು ಕಾಪಾಡ್ಕೋಬೇಕಾಗ್ತದೆ. ಈ ಜೀವಾಣುಗಳು ಹೇಗೆ ಅಂತಂದ್ರೆ ಪ್ರತಿ ಒಂದೊಂದು ಪ್ರದೇಶಕ್ಕೂ ಬೇರೆ ಬೇರೆ ಜೀವಾಣುಗಳು ಆ ಮಣ್ಣಿನಲ್ಲಿ ಇರ್ತವೆ. ಇದನ್ನೇ ನಾವು ಜೀವ ವೈವಿಧ್ಯತೆ ಅಂತ ಹೇಳ್ತೀವಿ. ಆ ಲೋಕಲ್ ಆಗಿರ್ತಕ್ಕಂಥ ಜೀವ ವೈವಿಧ್ಯತೆಯನ್ನ ಜಾಸ್ತಿ ಮಾಡ್ಲಿಕ್ಕೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಜೀವಾಮೃತ ಅಂತಂದು ಬಳಸ್ತೀವಿ ಸರ್. ಇದರಲ್ಲಿ ಜೀವಾಮೃತನ ಹೇಗೆ ನಾವು ತಯಾರು ಮಾಡಬೇಕು ಅಂತಂದು ಬಹಳಷ್ಟು ಜನ ರೈತರು ಕೇಳ್ತಿರ್ತಾರೆ. ಸೊ ಇದರಲ್ಲಿ ತುಂಬಾ ಸುಲಭವಾಗಿ ಈ ಒಂದು ಜೀವಾಮೃತವನ್ನ ನಾವು ಮಾಡಬಹುದು. ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಅಂತಂದ್ರೆ ನಮಗೆ ಫಸ್ಟ್ ಆಫ್ ಆಲ್ ಈಗ ಒಂದು 200 ಲೀಟರ್ ಡ್ರಮ್ಗೆ ಇದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳ್ತೇನೆ ಸರ್. ಯಾಕೆ 200 ಲೀಟರ್ ಡ್ರಮ್ಗೆ ನಾವು ಹೇಳ್ತೀವಿ ಅಂತಂದ್ರೆ ಇದು ಸುಲಭವಾಗಿ ರೈತರಿಗೆ ಸಿಗುವಂತ ಒಂದು ಪರಿಕರ ಆಗಿರ್ತದೆ. ಸೊ ಹಾಗೆ 200 ಲೀಟರ್ ಡ್ರಮ್ಗೆ ನಾವು ಏನೇನನ್ನ ನಾವು ಬಳಸಬಹುದು ಅಂತ ಈಗ ನಾನು ಹೇಳ್ತೀನಿ. ಬೇಕಾಗಿರುವ ಸಾಮಗ್ರಿಗಳು ಅಂತಂದ್ರೆ ನಮಗೆ ಒಂದು 200 ಲೀಟರ್ ಡ್ರಮ್ಮು, ಒಂದು 10 ಲೀಟರ್ ದೇಸಿ ಹಸುವಿನ ಒಂದು ಗೋಮೂತ್ರ ಅಂತ ಹೇಳ್ತೀವಿ, ಒಂದು 10 ಕೆಜಿ ಅಷ್ಟು ದೇಸಿ ಹಸುವಿನ ಸಗಣಿ, ಇವು ಕಂಪಲ್ಸರಿ ಬೇಕಾಗುತ್ತೆ ಸರ್. ಮತ್ತೆ 2 ಕೆಜಿ ಕಪ್ಪು ಬೆಲ್ಲ ಅಂದ್ರೆ ಸಾವಯವ ಬೆಲ್ಲ ಅಂತ ಹೇಳ್ತೀವಿ, ಅಥವಾ ತಾಜಾ ಕಬ್ಬಿನ ಹಾಲನ್ನು ಕೂಡ ಒಂದು 4 ಲೀಟರ್ನಷ್ಟು ನಾವು ಬಳಸಬಹುದು. ಅಂದ್ರೆ ಯಾವುದೇ ತರದ ರಾಸಾಯನಿಕಗಳನ್ನ ಬಳಸದೇ ಇರತಕ್ಕಂಥದನ್ನ. ಮತ್ತೆ ಇದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ 2 ಕೆಜಿ ದ್ವಿದಳ ಧಾನ್ಯದ ಹಿಟ್ಟು, ಯಾವ್ದಾದ್ರು ದ್ವಿದಳ ಧಾನ್ಯ ಆಗ್ಬಹುದು, ನಮಗೆ ಕಡಲೆ ಹಿಟ್ಟಿರ್ಬೋದು ಅಥವಾ ಅಲಸಂದೆ ಇಟ್ಟಿರ್ಬೋದು ಅಥವಾ ನಮಗೆ ಹುರುಳಿ ಇಟ್ಟಿರ್ಬೋದು, ಇವುಗಳನ್ನ ತೊಗರಿ ಇರ್ಬೋದು, ಯಾವ್ದಾದ್ರು ದ್ವಿದಳ ಧಾನ್ಯದ ಹಿಟ್ಟನ್ನ ನಾವು ಬಳಸ್ಕೋಬೇಕಾಗ್ತದೆ. ಇದರಲ್ಲಿ ಬೆಲ್ಲ ಎದಕ್ಕಪ್ಪ ಅಂತಂದ್ರೆ ಆ ಸೂಕ್ಷ್ಮಾಣುಜೀವಿಗಳಿಗೆ ನಾವು ಏನು ಎನರ್ಜಿ ಅಂತಂದು ಹೇಳ್ತೀವಿ ಇದು ಬೆಲ್ಲದ ಮುಖಾಂತರ ಸಿಗುತ್ತೆ. ಅಂದ್ರೆ ಬೆಲ್ಲದಲ್ಲಿರ್ತಕ್ಕಂಥ ಗ್ಲೂಕೋಸ್ ಏನ್ ಮಾಡುತ್ತೆ ಅಂತಂದ್ರೆ ಆ ಸೂಕ್ಷ್ಮಾಣುಜೀವಿಗಳಿಗೆ ಬೇಕಾಗ್ತದೆ. ಮತ್ತೆ ದ್ವಿದಳ ಧಾನ್ಯದ ಹಿಟ್ಟನ್ನ ನಾವು ಕೊಟ್ಟಾಗ ಒಂದು ಪ್ರೋಟೀನ್ ಅಂಶ ಆ ಸೂಕ್ಷ್ಮಾಣುಜೀವಿಗಳಿಗೆ ಸಿಗುತ್ತೆ. ಇವೆಲ್ಲದರ ಜೊತೆಗೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಅಂತಂದ್ರೆ ಯಾವ್ದಾದ್ರು ಚೆನ್ನಾಗಿರ್ತಕ್ಕಂಥ ಗಿಡದ ಕೆಳಗಡೆ ಇರತಕ್ಕಂಥ ಮಣ್ಣು, ಅಂದ್ರೆ ಯಾವುದೇ ರಾಸಾಯನಿಕವನ್ನ ಬಳಸದೇ ಇರತಕ್ಕಂಥ ಗಿಡದ ಕೆಳಗಡೆ ಇರತಕ್ಕಂಥ ಮಣ್ಣು ಅಥವಾ ಬದುವಿನ ಮಣ್ಣು ಅಂತಂದು ಬಹಳಷ್ಟು ಸರಿ ಹೇಳ್ತಿರ್ತೀವಿ. ಬದುವಿನ ಮಣ್ಣಲ್ಲಿ ಯಾಕೆ ಹೇಳ್ತೀವಿ ಅಂದ್ರೆ ಸರ್, ಬದುವಿನಲ್ಲಿ ಸಾಕಷ್ಟು ಗಿಡಗಳೆಲ್ಲ ಬೆಳೆದಿರ್ತವೆ. ಆ ಗಿಡದ ಒಂದು ಏನು ಬೇರಿನ ಸುತ್ತ ಇರತಕ್ಕಂಥ ಸಾಯಿಲ್ನ ನಾವೇನಂತೀವಿ ರೈಸೋಸ್ಪಿಯರ್ ಅಂತ ಹೇಳ್ತೀವಿ. ರೈಸೋಸ್ಪಿಯರ್ ಅಂತಂದ್ರೆ ಅಲ್ಲಿ ಏನಪ್ಪಾ ಅಂತಂದ್ರೆ ಈ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಪ್ರತಿ ಒಂದು ಗಿಡದ ಕೆಳಗಡೆ. ಅಂತ ಮಣ್ಣನ್ನ ನಾವು ಒಂದು 2 ಹಿಡಿಯುವಷ್ಟು ಮಣ್ಣನ್ನ ಈ ಒಂದು 200 ಲೀಟರ್ ಡ್ರಮ್ಗೆ ನಾವು ಬಳಸ್ಕೋಬೇಕಾಗುತ್ತೆ ಸರ್. ಮತ್ತೆ ಇದನ್ನು ತಯಾರಿಸುವ ವಿಧಾನ ಹೇಗೆ ಅಂತಂದ್ರೆ ಫಸ್ಟ್ 200 ಲೀಟರ್ ಡ್ರಮ್ನ ಒಂದು ನೆರಳಿನಲ್ಲಿ ಇಡಬೇಕಾಗುತ್ತೆ ಸರ್. ಅದಕ್ಕೆ ನಾವು ಈಗಾಗಲೇ ಹೇಳಿರ್ತಕ್ಕಂಥ 10 ಕೆಜಿ ಸಗಣಿ ಮತ್ತೆ 10 ಲೀಟರ್ ಗೋಮೂತ್ರವನ್ನ ಸೇರಿಸಿ ಸರಿಯಾಗಿ ಅದನ್ನ ಮಿಶ್ರಣ ಮಾಡಬೇಕು. ನಂತರ ಒಂದು 2 ಕೆಜಿ ಕಪ್ಪು ಬೆಲ್ಲ ಮತ್ತೆ 2 kg ದ್ವಿದಳ ಧಾನ್ಯದ ಹಿಟ್ಟನ್ನ ಹಾಕಿ ಅದನ್ನ 200 liters ನಾವು ನೀರನ್ನ ಹಾಕಿ ಮೇಕಪ್ ಮಾಡಬೇಕು. ತದನಂತರ ಅದನ್ನ ಸರಿಯಾಗಿ ಮಿಶ್ರಣ ಮಾಡಿದ್ಮೇಲೆ 2 hidi ಬದುವಿನ ಮಣ್ಣನ್ನ ನಾನೇ ಹೇಳಿದೆ ಅದನ್ನ ಹಾಕಿ ಅದನ್ನ ಸರಿಯಾಗಿ ಏನಪ್ಪಾ ಅಂತಂದ್ರೆ ಮಿಶ್ರಣ ಮಾಡಬೇಕು. ಹೀಗೆ ಮಿಶ್ರಣ ಮಾಡಿದ್ದನ್ನು ನೆರಳಲ್ಲೇ ಇಟ್ಟಿರಬೇಕು. ಮೇಲ್ಗಡೆ ಯಾವ್ದಾದ್ರು ಬಟ್ಟೆ ಏನಾದ್ರೂ ಮುಚ್ಚಿ ಬಿಡಬೇಕು. ಯಾವುದೇ ಕಾರಣಕ್ಕೂ ಇದನ್ನ ಏರ್ ಟೈಟ್ ಮಾಡಬಾರದು ಸರ್. ಈಗ ಡ್ರಮ್ ಅಲ್ಲಿ ಹಾಕಿದ ತಕ್ಷಣ ಬಹಳಷ್ಟು ಕೆಲವೊಬ್ರು ಅದನ್ನ ಮುಚ್ಚಿಬಿಟ್ಟಿದ್ದಾರೆ ಗಾಳಿ ಆಡ್ಲಿಲ್ಲಂಗೆ. ಸೊ ಇದನ್ನ ಗಾಳಿ ಆಡುವ ಹಾಗೆ ಇಡಬೇಕಾಗ್ತದೆ. ಇದನ್ನ ನಾವೇನ್ ಮಾಡಬೇಕು ಅಂತಂದ್ರೆ 7 ದಿನವರೆಗೂ ಬೆಳಿಗ್ಗೆ ಒಮ್ಮೆ ಸಂಜೆ ಒಮ್ಮೆ ನಾವೇನಪ್ಪಾ ಅಂತಂದ್ರೆ ಈ ಕೋಲ್ನಿಂದ ನಾವೇನಪ್ಪ ಅಂದ್ರೆ ಅದನ್ನ ತಿರುಗಿಸ್ಬೇಕು. ತಿರುಗಿಸಿದಾಗ ಏನಪ್ಪ ಅಂದ್ರೆ ಅದರಲ್ಲಿ ಗಾಳಿ ಆಡೋದ್ರಿಂದ ಏನಪ್ಪ ಅಂದ್ರೆ ಈ ಸಂಖ್ಯೆಗಳು ಅಂದ್ರೆ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ವೃದ್ಧಿ ಆಗುತ್ತೆ. ಆ ಮಣ್ಣಲ್ಲಿ ನಾವೇನು ಹೇಳಿ ಮಣ್ಣಾಕಿರ್ತೀವಿ ಅದರಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳು ಜಾಸ್ತಿ ಆಗ್ತವೆ. ಇದನ್ನ ನಾವೇನ್ ಮಾಡಬಹುದು ಅಂತಂದ್ರೆ ಈ ತೋಟಗಾರಿಕಾ ಬೆಳೆಗಳಲ್ಲಿ ಸ್ಪೆಷಲ್ ಅಡಿಕೆಗೆ ಹಾಕ್ಬೇಕಪ್ಪ ಅಂತಂದ್ರೆ 1 liternಷ್ಟು 1 ಗಿಡಕ್ಕೆ ಹಾಕೊಂತ ಹೋಗ್ಬೋದು. ಅಥವಾ ನಾವೇನು ಭತ್ತ ಮೆಕ್ಕೆಜೋಳ ಇಂಥವನ್ನು ಮಾಡ್ತೀವಿ ಅಂತಂದ್ರೆ ಎಕರೆಗೆ ನಾವೇನಪ್ಪ ಅಂತಂದ್ರೆ 200 liternಷ್ಟು ಈ ಒಂದು ಜೀವಾಮೃತವನ್ನ ಮಣ್ಣಿಗೆ ಸೇರಿಸ್ಕೊಳ್ಳೋದ್ರ ಮೂಲಕನೂ ಕೂಡ ನಾವು ಇದನ್ನ ಬಳವಕೆ ಮಾಡಬಹುದು. ತೆಂಗು ಮತ್ತೆ ಈ ತರದ ಬೆಳೆಗೆ ಹಾಕ್ಬೇಕು ಅಂತಂದ್ರೆ 4-5 liters 1 ಗಿಡಕ್ಕೆ ನಾವು ಇದನ್ನ ಹಾಕ್ಬೋದು ಸರ್. ಸರ್, ಈಗ ನಮ್ಮ ರೈತರಿಗೆ ಜೀವಾಮೃತ ಅಂದ್ರೆ ಏನು, ಜೀವಾಮೃತ ಯಾವ ರೀತಿ ತಯಾರಿಸಬೇಕು ಅಂತೆಲ್ಲ ಹೇಳಿದ್ರಿ. ಮುಂದೆ ನಾವು ಈ ಮಣ್ಣಿನಲ್ಲಿ ಗಾಳಿ ಆಡುವಿಕೆ ಹೆಚ್ಚಿಸಬೇಕು ಅಂತ ಹೇಳಿದ್ರಿ, ಅದನ್ನ ಯಾವ ರೀತಿ ಹೆಚ್ಚಿಸಬೇಕಾಗುತ್ತೆ ನಮ್ಮ ರೈತರು ಮಣ್ಣಿನಲ್ಲಿ ಗಾಳಿ ಆಡೋದನ್ನ? ಸರ್, ಮಣ್ಣಿನಲ್ಲಿ ಗಾಳಿ ಆಡುವಿಕೆ ಬಹಳಷ್ಟು ಮುಖ್ಯವಾಗಿರುತ್ತೆ. ಈಗ ನಮ್ಮ ಮಣ್ಣಿನಲ್ಲಿ ನಾವೇನಪ್ಪ ಅಂತಂದ್ರೆ ಮಣ್ಣಿನ ಆರೋಗ್ಯವನ್ನ 3 ಕ್ರಿಯೆಗಳಾಗಿ ನಾವು ವಿಂಗಡಣೆ ಮಾಡ್ತೀವಿ. 1ನೇದು ರಾಸಾಯನಿಕ ಕ್ರಿಯೆ ಅಂತ ಹೇಳ್ತೀವಿ, 2ನೇದು ಭೌತಿಕ ಕ್ರಿಯೆಗಳು ಮತ್ತೆ ಜೈವಿಕ ಕ್ರಿಯೆ ಅಂತಂದು ಹೇಳ್ತೀವಿ. ಅಂದ್ರೆ ಈ ಭೌತಿಕ ಗುಣಮಟ್ಟ ಮಣ್ಣಿಂದು ಹೆಂಗಿರ್ಬೇಕಪ್ಪ ಅಂತಂದ್ರೆ, ಇಲ್ಲಿ ಭೌತಿಕ ಗುಣಮಟ್ಟದಲ್ಲಿ ನೀರು ಹಿಡಿದಿಟ್ಕೊಳ್ಳೋದಿರ್ಬೋದು, ಗಾಳಿ ಆಡೋದಿರ್ಬೋದು, ಮತ್ತೆ ಆ ಮಣ್ಣಿನ ಒಂದು ಕಣಗಳ ಸಂಖ್ಯೆ ಮತ್ತೆ ಕಣಗಳ ಗಾತ್ರದ ಬಗ್ಗೆ ನಾವು ಇಲ್ಲಿ ಹೆಚ್ಚು ಒತ್ತು ಕೊಡ್ತೀವಿ. ಇಲ್ಲಿ ಏನಂತಂದ್ರೆ ಮಣ್ಣಲ್ಲಿ ಸರಿಯಾಗಿ ಗಾಳಿ ಆಡ್ತಾ ಇತ್ತಪ್ಪ ಅಂತಂದ್ರೆ ಆ ಮಣ್ಣಿನಲ್ಲಿರ್ತಕ್ಕಂಥ ಜೀವಿಗಳು ಸರಿಯಾಗಿ ಜೀವಿಸ್ತಿರ್ತವೆ, ಮತ್ತೆ ಅವಕ್ಕೆ ಬೇಕಾಗಿರ್ತಕ್ಕಂಥ ಈ ಆಕ್ಸಿಜನ್ ಅಂತ ಹೇಳ್ತೀವಿ ಅದು ವಾತಾವರಣದಿಂದ ಮಣ್ಣಿಗೆ ಸೇರೋದ್ರಿಂದ ಅಲ್ಲಿ ಮಣ್ಣಲ್ಲಿರ್ತಕ್ಕಂಥ ಜೀವಾಣುಗಳು ಸರಿಯಾಗಿ ಬೆಳವಣಿಗೆ ಹೊಂದ್ತವೆ. ಮತ್ತೆ ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಬೇರಿನ ಬೆಳವಣಿಗೆ. ಈಗ ನಮಗೆ ಹೇಗೆ ಉಸಿರಾಡಲಿಕ್ಕೆ ಆಕ್ಸಿಜನ್ ಬೇಕು, ಬೆಳೆಯ ಬೇರುಗಳಿಗೂ ಕೂಡ ಆಕ್ಸಿಜನ್ ಬೇಕಾಗುತ್ತೆ. ಸೊ ಎಷ್ಟು ಚೆನ್ನಾಗಿ ಇಲ್ಲಿ ಗಾಳಿ ಆಡ್ತಿರ್ತೈತೆ ಅಷ್ಟು ಚೆನ್ನಾಗಿ ಬೇರುಗಳ ಬೆಳವಣಿಗೆ ಹೊಂತಾ ಇರ್ತೈತೆ. ಕೆಲವೊಂದು ತೋಟಗಳಲ್ಲಿ ಅಥವಾ ಕೆಲವೊಂದು ಮಣ್ಣಿನಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಒಂದು ಗಾಳಿ ಆಡೋಕೆ ಕಡಿಮೆ ಆಗಿರುತ್ತೆ. ಇದಕ್ಕೆ ಸಾಕಷ್ಟು ಕಾರಣಗಳಿರುತ್ತವೆ. ಮೊಟ್ಟ ಮೊದಲನೇದಾಗಿ ಆ ಮಣ್ಣಲ್ಲಿರ್ತಕ್ಕಂಥ ಕಣಗಳ ಗಾತ್ರ, ಅಂದ್ರೆ ನಾವೇನೀಗ ಜೇಡಿ ಮಣ್ಣು ಅಂತ ಹೇಳ್ತೀವಿ, ಮರಳು ಮಣ್ಣು ಅಂತ ಹೇಳ್ತೀವಿ, ಮತ್ತೆ ಗೋಡು ಮಣ್ಣು ಅಂತ ಹೇಳ್ತೀವಿ, ಜೇಡಿ ಮಣ್ಣಿನಲ್ಲಿ ಗಾಳಿ ಆಡೋದು ಸ್ವಲ್ಪ ಕಡಿಮೆ ಆಗ್ತಿರ್ತೈತೆ. ಮತ್ತೆ ಅದ್ರ ಜೊತೆಗೆ ನಾವೇನಪ್ಪ ಅಂತಂದ್ರೆ ಕೆಲವೊಂದು ಭಾಗದಲ್ಲಿ ಯಥೇಚ್ಛವಾಗಿ ಕೆರೆಗೋಡು ಮಣ್ಣನ್ನ ಹೊಡೆದಿರ್ತಾರೆ, ಅಂತ ಭಾಗದಲ್ಲೂ ಕೂಡ ನಮ್ಗೇನಪ್ಪ ಅಂತಂದ್ರೆ ಈ ಗಾಳಿ ಆಡೋದು ಕಡಿಮೆ ಆಗಿರ್ತದೆ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಈ ಸಾವಯವ ಗೊಬ್ಬರಗಳ ಬಳಕೆಯನ್ನ ಕಡಿಮೆ ಮಾಡೋದ್ರಿಂದನು ಮತ್ತೆ ಪದೇ ಪದೇ ಕಲ್ಟಿವೇಷನ್ ಮಾಡೋದ್ರಿಂದನು ಕೂಡ ಈ ಒಂದು ಭೂಮಿನಲ್ಲಿ ಏನಪ್ಪ ಅಂತಂದ್ರೆ ಗಾಳಿ ಆಡೋದು ಕಡಿಮೆ ಆಗ್ತಿರ್ತದೆ. ಸೊ ಹಾಗಾಗಿ ಇದನ್ನ ಗಾಳಿ ಆಡೋದನ್ನ ಜಾಸ್ತಿ ಮಾಡಬೇಕು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ನಾವು ಉಳುಮೆಯನ್ನ ಕಡಿಮೆ ಮಾಡಬೇಕಾಗ್ತದೆ. ಜೊತೆಗೆ ಏನಪ್ಪ ಅಂತಂದ್ರೆ ಸಾವಯವ ಗೊಬ್ಬರಗಳನ್ನ ನಾವು ಬಳಸಬೇಕಾಗ್ತದೆ. ಮತ್ತೆ ಈ ಸಾವಯವ ಗೊಬ್ಬರಗಳನ್ನ ಬಳಸೋದ್ರಿಂದ ಏನಪ್ಪ ಅಂತಂದ್ರೆ ನಮ್ಗೆ ಭೂಮಿನಲ್ಲಿ ಇರತಕ್ಕಂಥ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರವನ್ನು ಒದಗಿಸಿದಂಗಾಗುತ್ತೆ, ಭೂಮಿ ಗಾಳಿನೂ ಮಾಡಿದಂಗೆ ಆಗುತ್ತೆ. ಆದ್ರೆ ನೈಸರ್ಗಿಕ ಕೃಷಿನಲ್ಲಿ ಏನಾಗುತ್ತೆ ಅಂತಂದ್ರೆ ಹೊರಗಿನಿಂದ ಯಾವುದೇ ಸಾವಯವ ಗೊಬ್ಬರಗಳನ್ನ ನಾವು ತಂದು ಹಾಕುವಂತ ವ್ಯವಸ್ಥೆ ಈ ಒಂದು ನೈಸರ್ಗಿಕ ಕೃಷಿನಲ್ಲಿ ಇರಲ್ಲ. ಅದು ಸಾವಯವ ಕೃಷಿನಲ್ಲಿ ಇರುತ್ತೆ, ಬೇರೆ ಕಡೆಯಿಂದ ನಾವು ಕೊಟ್ಟಿಗೆ ಗೊಬ್ಬರ ತಂದು ಹಾಕೋದು ಅದೆಲ್ಲ ಮಾಡಬಹುದು. ಆದ್ರೆ ಇಲ್ಲಿ ನೈಸರ್ಗಿಕ ಕೃಷಿನಲ್ಲಿ ಆ ಭೂಮಿಯಲ್ಲೇ ಬೆಳೆದಿರತಕ್ಕಂಥ ಬೆಳೆಯನ್ನ ನಾವು ಏನಪ್ಪ ಅಂತಂದ್ರೆ ಅಲ್ಲಿ ಮಲ್ಚಿಂಗ್ ಮಾಡಿ ಮತ್ತೆ ಅದನ್ನ ಕೊಳಸ್ಬಿಟ್ಟು ಅಥವಾ ನಾವೇನು ಈಗ ಘನಜೀವಾಮೃತ ಹೇಳ್ತೀವಿ ಆ ಘನಜೀವಾಮೃತವನ್ನ ಮಾಡಿ ನಾವು ಕೊಡೋದ್ರಿಂದ ಏನಪ್ಪ ಅಂದ್ರೆ ಭೂಮಿನ ಗಾಳಿ ಆಡೋ ಹಾಗೆ ಮಾಡಬಹುದು. ಈ ಗಾಳಿ ಆಡೋದ್ರಿಂದ ಏನಪ್ಪ ಅಂದ್ರೆ ಬೆಳೆ ಬೇರು ಚೆನ್ನಾಗಿ ವೃದ್ಧಿ ಹೊಂದಿ ಅಲ್ಲಿ ಇರತಕ್ಕಂಥ ಎಲ್ಲ ಪೋಷಕಾಂಶಗಳು ಬೆಳೆಗೆ ಸಿಗುವಂತ ಕ್ರಿಯೆ ಇಲ್ಲಿ ಉತ್ಪಾದನೆ ಆಗುತ್ತೆ ಸರ್. ಸರ್, ಈಗ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಪದೇ ಪದೇ ಉಳುಮೆ ಮಾಡೋದ್ರಿಂದನು ಈ ಗಾಳಿ ಆಡುವಿಕೆ ಕಡಿಮೆ ಆಗುತ್ತೆ ಅಂತ. ಸಾಕಷ್ಟು ಜನ ರೈತರು ತೋಟನ ತುಂಬಾ ನೀಟಾಗಿ ಇಟ್ಕೊಂಡಿರ್ತಾರೆ. ಪ್ರತಿ ಸಾರಿ 15 ದಿವಸ ತಿಂಗಳಿಗೊಮ್ಮೆ ಉಳುಮೆ ಮಾಡೋದು, ಅದರಲ್ಲೆಲ್ಲ ಹುಲ್ಲಿಲ್ದಂಗೆಲ್ಲ ಇದು ಮಾಡೋದು, ಟ್ಯಾಕ್ಟರ್ ವ್ಯವಸಾಯ ಮಾಡೋದು. ಟ್ಯಾಕ್ಟರ್ ತುಂಬಾ ಭಾರ ಇರೋದ್ರಿಂದ ಸಾಕಷ್ಟು ಸೂಕ್ಷ್ಮಾಣು ಜೀವಿಗಳೆಲ್ಲ ಸಾಯ್ತವೆ ಅಂತೆಲ್ಲ ನಿಮ್ಮಂತ ವಿಜ್ಞಾನಿಗಳು ಹೇಳ್ತಾ ಇರ್ತಾರೆ. ಆದ್ರೂ ಸಾಕಷ್ಟು ಜನ ಈ ತೋಟಗಾರಿಕೆ ಬೆಳೆಗಳಲ್ಲಿ ಈ ವ್ಯವಸಾಯನ ಮಾಡ್ತಾ ಇರ್ತಾರೆ. ಇದರಿಂದ ಯಾವ ರೀತಿ ಪರಿಣಾಮಗಳು ಎದುರಿಸ್ತಾರೆ ರೈತರು ಅಂತ? ಸರ್, ಈಗ ಏನಾಗ್ತದೆ ಅಂತಂದ್ರೆ ಪದೇ ಪದೇ ನಾವು ಉಳುಮೆ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ ಮಣ್ಣಿನಲ್ಲಿ ಗಾಳಿ ಆಡೋದು ಕಡಿಮೆ ಆಗುತ್ತೆ ಅಂತಂದು ಹೇಳ್ತೀವಿ. ಇದಕ್ಕೆ ಮುಖ್ಯವಾದ ಕಾರಣ ಏನಪ್ಪಾ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಆ ಮಣ್ಣು ಏನಾದ್ರೂ ನಮ್ಗೆ ಜೇಡಿ ಮಣ್ಣು ಅಂತ ಹೇಳ್ತೀವಿ ಸರ್. ಜೇಡಿ ಮಣ್ಣಿನಲ್ಲಿ ಏನಾಗುತ್ತಪ್ಪ ಅಂದ್ರೆ ಕಣಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಮತ್ತೆ ಕಣಗಳ ಗಾತ್ರ ಕಡಿಮೆ ಇರುತ್ತೆ. ಅಲ್ಲಿ ನಾವು ಏನಪ್ಪಾ ಅಂತಂದ್ರೆ ಅದು ಎರೆ ಮಣ್ಣು ಅಂತಂದು ಹೇಳ್ತೀವಿ. ಇಂಥ ಮಣ್ಣಲ್ಲಿ ನಾವು ಪದೇ ಪದೇ ಏನಾದ್ರೂ ಈ ಟ್ರ್ಯಾಕ್ಟರ್ಗಳ ಉಳುಮೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಈ ಭಾರದಿಂದ ಏನಾಗುತ್ತಪ್ಪ ಅಂದ್ರೆ ಭೂಮಿಯ ಕೆಳಗಡೆ ಸುಮಾರು 1-1.5 ಅಡಿ ಆಳದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಭೂಮಿಯ ಪದರ ಗಟ್ಟಿ ಯಾಕಂತ ಬರುತ್ತೆ ಪದೇ ಪದೇ ಉಳುಮೆ ಮಾಡೋದ್ರಿಂದ. ಅವಾಗ ಏನಾಗುತ್ತೆ ಅಂದ್ರೆ ಭೂಮಿನಲ್ಲಿ ಗಾಳಿ ಆಡೋದು ಕಡಿಮೆ ಆಗುತ್ತೆ. ಸೊ ಇದರಿಂದ ಒಂದು ತೊಂದರೆ ಆಗ್ತದೆ. ಮತ್ತೆ ಎರಡನೇದು ಏನಪ್ಪಾ ಅಂದ್ರೆ ಯಾವಾಗ್ಲೂ ನಾವು ಕಲ್ಟಿವೇಶನ್ ಮಾಡಿ ಕ್ಲೀನ್ ಆಗಿ ಇಟ್ಕೊಂಡೋಪ ಅಂತಂದ್ರೆ ಭೂಮಿಯ ವೈವಿಧ್ಯತೆ ಅಥವಾ ಜೀವ ವೈವಿಧ್ಯತೆ ಅಂತ ಹೇಳ್ತೀವಿ ಭೂಮಿನಲ್ಲಿ ಅದು ಕಡಿಮೆ ಆಗಂತ ಹೋಗ್ತದೆ. ಆಮೇಲೆ ನೇರವಾಗಿ ನಾವು ಪದೇ ಪದೇ ಕಲ್ಟಿವೇಶನ್ ಮಾಡೋದ್ರಿಂದ ಏನಪ್ಪಾ ಅಂತಂದ್ರೆ ಭೂಮಿ ಸೂರ್ಯನ ಕಿರಣಗಳಿಗೆ ತೆರೆದುಕೊಳ್ತದೆ ಪದೇ ಪದೇ. ಈಗ ಸ್ಪೆಷಲಿ ನಮ್ಮ ಈ ಒಂದು ಬೇಸಿಗೆನಲ್ಲಿ ಈ ರೀತಿ ನಾವು ಏನಾದ್ರೂ ತೋಟಗಳಲ್ಲಿ ಉಳುಮೆ ಮಾಡಿ ಬಿಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಸ್ಪೆಷಲ್ ನಮ್ಮ ಈ ಒಂದು ಭಾಗದಲ್ಲಿ ಅಡಿಕೆ ಸಾಕಷ್ಟು ಜನ ಬೆಳೀತಿದ್ರೆ ಇಲ್ಲಿ ನೇರವಾಗಿ ಸೂರ್ಯನ ಕಿರಣ ಭೂಮಿಗೆ ಬೀಳೋದ್ರಿಂದ ಶಾಖ ಜಾಸ್ತಿಯಾಗಿ ಹರಳುದ್ರೋದಿರ್ಬೋದು ಮತ್ತೆ ಗಿಡಗಳಿಗೆ ನೀರಿನ ಒಂದು ಲಭ್ಯತೆ ಕಡಿಮೆ ಆಗುವಂತ ಬರುತ್ತೆ ಸರ್. ಸೊ ಹಾಗಾಗಿ ಸಾಧ್ಯವಾದಷ್ಟು ಉಳುಮೆಯನ್ನ ಕಡಿಮೆ ಮಾಡೋದು ಉತ್ತಮವಾಗಿರ್ತಕ್ಕಂಥ ಒಂದು ಕೆಲಸ. ಆಮೇಲೆ ಭೂಮಿಯಲ್ಲಿ ಗಾಳಿ ಆಡೋದನ್ನ ಇನ್ನೂ ಹೆಚ್ಚಿಗೆ ಮಾಡೋದು ಹೇಗೆ ಅಂತಂದ್ರೆ ನಾವೀಗ ಸರ್ ರಾಸಾಯನಿಕ ಗೊಬ್ಬರಗಳನ್ನು ಬಿಟ್ಟು ಸಾವಯವ ಗೊಬ್ಬರಗಳನ್ನ ಬಳಸೋದ್ರ ಬಗ್ಗೆ ಸ್ವಲ್ಪ ನಾವು ಹೆಚ್ಚು ಗಮನ ಹರಿಸಬೇಕಾಗ್ತದೆ. ಮತ್ತೆ ಇನ್ನೊಂದು ಏನ್ ಹೇಳ್ತೀವಿ ಅಂತಂದ್ರೆ ಲೈವ್ ಮಲ್ಚಿಂಗ್ ಅಂತ ಹೇಳ್ತೀವಿ. ಲೈವ್ ಮಲ್ಚಿಂಗ್ ಅಂತಂದ್ರೆ ಈ ಒಂದು ಗ್ರೀನ್ ಮ್ಯಾನೂರಿಂಗ್ ಅಂತಂದ್ರು ಹೇಳ್ತೀವಿ. ಅಂದ್ರೆ ನಾವೇನು ಹಸಿರೆಲೆ ಗೊಬ್ಬರಗಳು ಅಂತಂದ ನಾವು ಹೇಳ್ತೀವಿ. ಇದನ್ನ ನಾವೇನಪ್ಪ ಅಂತಂದ್ರೆ ಹೆಚ್ಚಿಗೆ ಬೆಳೆಯೋದ್ರಿಂದ ಕೂಡ ಭೂಮಿಯಲ್ಲಿ ಗಾಳಿ ಆಡೋದಾಗ ಮಾಡೋದು. ಅಂದ್ರೆ ಹಸಿರೆಲೆ ಗೊಬ್ಬರಗಳನ್ನು ಬೆಳೆದಾಗ ಏನಾಗುತ್ತೆ ಅಂತಂದ್ರೆ ಇವು ಬೇರುಗಳು ಆಳವಾಗಿ ಇಳಿತವೆ ಮಣ್ಣಿನಲ್ಲಿ. ಅವಾಗ ಏನಪ್ಪಾ ಅಂತಂದ್ರೆ ಈ ಬೇರುಗಳು ಏನು ಆಳವಾಗಿ ಬಿಟ್ಟಿರ್ತವೆ ಆ ಬೇರುಗಳ ಸುತ್ತ ಒಂದ್ ಸ್ವಲ್ಪ ಗಾಳಿ ಆಡೋದ್ರಿಂದನೂ ಕೂಡ ಭೂಮಿ ಗಾಳಿ ಆಡುತ್ತೆ. ಮತ್ತೆ ಈ ಒಂದು ಹಸಿರೆಲೆ ಗೊಬ್ಬರಗಳನ್ನ ನಾವಲ್ಲೇ ಮುಗಿಚಿ ಅದನ್ನ ಭೂಮಿಗೆ ಸೇರಿಸೋದ್ರಿಂದ ಏನಪ್ಪಾ ಅಂತಂದ್ರೆ ಆ ಭೂಮಿನಲ್ಲಿ ಏನಪ್ಪಾ ಅಂತಂದ್ರೆ ಈ ಹಸಿರೆಲೆ ಗೊಬ್ಬರ ಸೇರಿ ಅಲ್ಲಿ ಅದು ಡಿಕಾಂಪೋಷನ್ ಆಗ್ಲಿಕ್ಕೆ ಅಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳು ಕೆಲಸ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ಅಲ್ಲಿನೂ ಕೂಡ ಗಾಳಿ ಆಡುವಿಕೆ ಜಾಸ್ತಿ ಆಗುತ್ತೆ. ಸೊ ಈ ತರದ ಒಂದು ನೈಸರ್ಗಿಕಕ್ಕೆ ಪೂರ್ವಕವಾಗಿರ್ತಕ್ಕಂಥ ನಾವು ಪದ್ಧತಿಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ ಏನಪ್ಪಾ ಅಂತಂದ್ರೆ ಈ ಭೂಮಿನಲ್ಲಿ ಗಾಳಿ ಆಡೋದನ್ನ ಜಾಸ್ತಿ ಮಾಡಬಹುದು. ಇದರಿಂದ ನಾವೇನಪ್ಪಾ ಅಂದ್ರೆ ಗಿಡಗಳ ಒಂದು ಬೆಳವಣಿಗೆಯನ್ನ ನಾವು ಹೆಚ್ಚು ಮಾಡಬಹುದು ಸರ್. ಭೂಮಿಯಲ್ಲಿ ಗಾಳಿ ಆಡುವಿಕೆ ಹೆಚ್ಚು ಮಾಡಬೇಕು, ಸೂಕ್ಷ್ಮಾಣುಜೀವಿಗಳ ಸಂಖ್ಯೆನ ಹೆಚ್ಚು ಮಾಡಬೇಕು ಅಂತ ಹೇಳಿದ್ರಿ. ಇತ್ತೀಚೆಗೆ ಕೆಲವು ರೈತರೆಲ್ಲ ಈ ತೋಟಗಾರಿಕೆ ಬೆಳೆಗಳಾಗಿರ್ಬೋದು, ಅಲ್ಪಾವಧಿ ಬೆಳೆಗಳಾಗಿರ್ಬೋದು, ಹೆಚ್ಚೆಚ್ಚು ಈ ರಾಸಾಯನಿಕ ಗೊಬ್ಬರ ಬಳಸ್ತಾರೆ, ಹೆಚ್ಚೆಚ್ಚು ಈ ಕ್ರಿಮಿನಾಶಕಗಳನ್ನು ಬಳಸ್ತಾರೆ, ಮತ್ತೆ ಇತ್ತೀಚೆಗಂತ ಈ ತೋಟಗಾರಿಕೆ ಬೆಳೆಗಳಲ್ಲಿ ಹುಲ್ ಜಾಸ್ತಿ ಆದರೆ ಕಳೆನಾಶಕಗಳನ್ನು ಸಿಂಪಡಣೆ ಮಾಡ್ತಾರೆ. ಇದರಿಂದ ನಮ್ಮ ಒಂದು ಮಣ್ಣಿನ ಮೇಲೆ ಯಾವ ರೀತಿ ದುಷ್ಪರಿಣಾಮಗಳಾಗುತ್ತೆ ಅಂತೀರಾ ಸರ್? ಸರ್, ಮೊಟ್ಟ ಮೊದಲನೇದಾಗಿ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನ ನಾವು ಮುಂಚೆನೆ ನಿಮಗೆ ಹೇಳಿದಂಗೆ ಏನಪ್ಪ ಅಂದ್ರೆ ಯಥೇಚ್ಛವಾಗಿ ಬಳಕೆ ಮಾಡೋದ್ರಿಂದ ಇದರಿಂದ ಏನಾಗ್ತದೆ ಅಂತಂದ್ರೆ ಇತ್ತೀಚೆಗೆ ಮಣ್ಣಿನ ಒಂದು ಸವಕಳಿ ಅನ್ನೋದಕ್ಕಿಂತನೂ ಮಣ್ಣಿನಲ್ಲಿ ಒಂದು ಉಪ್ಪಿನಂಶ ಜಾಸ್ತಿ ಆಗೋದಿರ್ಬೋದು, ಅದನ್ನ ಸವಳು ಮಣ್ಣು ಅಂತ ಹೇಳ್ತೀವಿ. ಮತ್ತೆ ಎರಡನೇದಾಗಿ ಈ ರಾಸಾಯನಿಕ ಗೊಬ್ಬರಗಳು ಜಾಸ್ತಿ ಆದಾಗ ಕೆಲವೊಂದು ಸರಿ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಪೋಷಕಾಂಶ ಜಾಸ್ತಿ ಆದ್ರೆ ಇನ್ನೊಂದು ಪೋಷಕಾಂಶವನ್ನು ಅದು ಹಿರ್ಕೊಳಕ್ ಬಿಡಲ್ಲ ಗಿಡದಿಂದ. ಸೊ ಅವಾಗ ತೊಂದರೆಗಳೇನಾಗ್ತವೆ ಅಂತಂದ್ರೆ ಈ ಇಡಿ ಮುಡಿಗೆ ಆಗೋದಿರ್ಬೋದು, ಈ ತರ ತೊಂದರೆಗಳನ್ನ ನಾವು ಕಣ್ಣಾರೆ ಕಂಡಿದ್ದೀವಿ. ಇದರಿಂದ ಕೂಡ ಸಾಕಷ್ಟು ತೊಂದರೆಗಳು ಆಗ್ತದವೆ. ಬಟ್ ಇದರಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ಕಳೆನಾಶಕಗಳನ್ನ ಬಳಸಿದಾಗ ಏನಾಗುತ್ತೆ ಅಂತಂದ್ರೆ ನಮ್ಗೆ ಎಸ್ಪೆಷಲಿ ಈ ತೋಟಗಾರಿಕೆ ಬೆಳೆಗಳಲ್ಲಿ ಕಳೆಗಳು ನಮ್ಗೆ ಅವು ಕಾಂಪಿಟೇಟರ್ಸ್ ಅಲ್ಲೇ ಅಲ್ಲ. ಅಂದ್ರೆ ಈ ತೋಟಗಾರಿಕೆ ಬೆಳೆ ಅಂತಂದ್ರೆ ನಮ್ಗೆ ಅಡಿಕೆ ಇರ್ಬೋದು, ತೆಂಗು ಇರ್ಬೋದು, ಅಥವಾ ಯಾವ್ದಾದ್ರು ಮಾವು ಇರ್ಬೋದು, ಯಾವುದೇ ಹಣ್ಣಿನ ಗಿಡಗಳು ಇರ್ಬೋದು, ಇವು ಏನಂತಂದ್ರೆ ನಮ್ಗೆ ಪೆರಿನಿಯಲ್ ಕ್ರಾಪ್ಸ್ ಅಂತ ಹೇಳ್ತೀವಿ. ಅಂದ್ರೆ 40-50 ವರ್ಷ ಇರತಕ್ಕಂಥ ಬೆಳೆಗಳು. ಇವುಗಳಿಗೆ ನಮ್ಮ ಈ ಒಂದು ಕಳೆಗಳೇನಪ್ಪ ಅಂತಂದ್ರೆ ಯಾವುದೇ ಒಂದು ರೀತಿಯಲ್ಲಿ ಅವರು ಅವು ಕಾಂಪಿಟೇಷನ್ ಕೊಡುವಂತ ತೊಂದರೆ ಮಾಡೋದಿಲ್ಲ. ಹಂಗಾಗಿ ನಾವೇನಪ್ಪ ಅಂದ್ರೆ ಕಳೆಗಳನ್ನ ನಾವೇನಪ್ಪಾ ಅಂತಂದ್ರೆ ನಿರ್ವಹಣೆ ಮಾಡಬೇಕು ಹೊರತು ನಾಶ ಮಾಡಬಾರ್ದು ಇಂಥ ಬೆಳೆಗಳಲ್ಲಿ. ಹಾಗಾಗಿ ನಮ್ಗೆ ಕೆಲವೊಂದ್ಸರಿ ತೋಟಗಾರಿಕೆ ಬೆಳೆಗಳಲ್ಲಿ ಯಾಕೆ ಕಳೆಗಳನ್ನ ನಿರ್ವಹಣೆ ಮಾಡಬೇಕು ಅಂತಂದ್ರೆ ಈ ಕಟಾವ್ ಮಾಡಬೇಕಾದ್ರೆ ಅದನ್ನ ಆರಿಸ್ಕೊಳಕಾಗಲ್ಲ ಅಂತ ಒಂದಿದ್ರಲ್ಲಿ, ಮತ್ತೆ ಡ್ರಿಪ್ ಅನ್ನ ಹರಡಿರ್ತಾರೆ, ಆ ಡ್ರಿಪ್ ನೋಡಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ನಾವು ಕ್ಲೀನ್ ಮಾಡ್ಕೋಬೇಕು ಅಂತಂದು ಈ ಕಳೆನಾಶಕಗಳನ್ನ ಸಾಕಷ್ಟು ಬಳಸ್ತಿರ್ತಾರೆ. ಈ ಕಳೆನಾಶಕಗಳನ್ನ ಬಳಸಿದಾಗ ಏನಾಗುತ್ತೆ ಅಂತಂದ್ರೆ ಭೂಮಿಯ ಜೀವ ವೈವಿಧ್ಯತೆ ಕಡಿಮೆ ಆಗುತ್ತೆ ಸರ್. ಈಗ ಏನಾಗುತ್ತೆ, ಯಾವುದೇ ಒಂದು ಭೂಮಿನಲ್ಲಿ ನಾನು ಆವಾಗಲೇ ಹೇಳಿದಂಗೆ ಹೆಚ್ಚು ಹೆಚ್ಚು ಅಲ್ಲಿ ಬೇರೆ ಬೇರೆ ತರದ ಬೆಳೆಗಳು ಬೆಳೆದಂಗೆ ಅಥವಾ ಸಸ್ಯಗಳು ಬೆಳೆದಂಗೆ ಏನಪ್ಪಾ ಅಂದ್ರೆ ಭೂಮಿ ಒಂದು ಜೀವ ಇರುತ್ತೆ ಅಂತ ಹೇಳ್ತೀವಿ, ಅಥವಾ ನಾವೇನಂತಂದ್ರೆ ಅಲ್ಲಿ ಭೂಮಿಯ ಒಂದು ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ನಾವು ಹೇಗೆ ಈಗ ಮನುಷ್ಯ ಸಂಘಜೀವಿ ಅಂತ ಹೇಳಿ ಒಬ್ರಿಗೊಬ್ರಿಗೆ ಮಾತಾಡ್ಕೊಂಡಿರ್ತೀವಿ, ಹಂಗಿದ್ದಾಗ ನಾವು ಆರೋಗ್ಯಯುತವಾಗಿರ್ತೀವಿ. ಭೂಮಿನಲ್ಲೂ ಕೂಡ ಬೇರೆ ಬೇರೆ ಬೆಳೆಯ ಬೇರುಗಳು ಒಂದಕ್ಕೊಂದು ಪೂರಕವಾಗಿರ್ತವೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾವೀಗ ನೀವು ಶ್ರೀಗಂಧದ ಬಗ್ಗೆ ಕೇಳಿರ್ತೀರಿ, ಶ್ರೀಗಂಧ ಏನಪ್ಪಾ ಅಂತಂದ್ರೆ ಅದು ಸ್ವಂತವಾಗಿ ಯಾವುದೇ ತರದ ಒಂದು ಪೋಷಕಾಂಶಗಳನ್ನ ಹಿರಿಕನಲ್ಲ, ಅದು ಅಕ್ಕಪಕ್ಕ ಇರತಕ್ಕಂಥ ಮರಗಳ ಒಂದು ಬೇರುಗಳ ಮೇಲೆ ಬೆಳೆದು ಅದು ಬೆಳೆಯುತ್ತೆ. ಹೀಗೆ ಏನಪ್ಪಾ ಅಂತಂದ್ರೆ ಕೆಲವೊಂದು ನಾವೇನು ಕಳೆಗಳು ಅಂತ ಹೇಳ್ತೀವಿ, ಈ ಕಳೆಗಳು ಏನಪ್ಪಾ ಅಂತಂದ್ರೆ ಈ ಒಂದು ತೋಟಗಾರಿಕೆ ಬೆಳೆಗಳಿಗೆ ಬೇಕಾಗಿರತಕ್ಕಂಥ ಪೋಷಕಾಂಶಗಳನ್ನು ಬೇಗ ಕನ್ವರ್ಷನ್ ಮಾಡಿ ಕೊಡುವಂಥ ಕೆಲಸಗಳನ್ನು ಕೂಡ ಭೂಮಿನಲ್ಲಿ ಮಾಡ್ತಿರ್ತವೆ. ಸೊ ಹಾಗಾಗಿ ಇವುಗಳನ್ನು ನಾವು ನಾಶ ಮಾಡೋದಕ್ಕಿಂತನೂ ನಾವು ಅವುಗಳನ್ನು ನಿರ್ವಹಣೆ ಮಾಡೋದು ಬಹಳಷ್ಟು ಮುಖ್ಯವಾಗಿರುತ್ತೆ. ಈಗೇನಪ್ಪ ಅಂತಂದ್ರೆ ಈಗ ಇತ್ತೀಚೆಗೆ ನಾವು ಏನು ಸ್ಲ್ಯಾಶರ್ ಅಂತ ಬಂದಿದ್ವೆ, ಈ ಕಳನಾಶಕಗಳನ್ನು ಬಳಸೋದ್ರಿಂದ ಇಂಥವನ್ನ ಬಳಸೋದ್ರಿಂದ ನಾವು ತೋಟವನ್ನು ಕ್ಲೀನ್ ಮಾಡಿ ಇಟ್ಕೋಬಹುದು. ಅದು ಸ್ಪೆಷಲಿ ನಾನು ಇನ್ನೂ ಹೇಳೋದೇನಪ್ಪ ಅಂತಂದ್ರೆ ಬೇಸಿಗೆನಲ್ಲಿ ಯಾವುದೇ ಕಾರಣಕ್ಕೂ ತೋಟಗಾರಿಕೆ ಬೆಳೆಗಳಲ್ಲಿ ಉಳುಮೆಯನ್ನು ನಾವು ಅವಾಯ್ಡ್ ಮಾಡಲೇಬೇಕು. ಮತ್ತೆ ಅದು ಏನಾದರೂ ಕವರ್ ಇದ್ರೆ ಅಂದ್ರೆ ಹಸಿರಲೆ ಗೊಬ್ಬರ ಇರಬೇಕು ಅಥವಾ ಕಳೆಗಳಾದರೂ ಕವರಿಂಗ್ ಇತ್ತಪ್ಪ ಅಂತಂದ್ರೆ ಈ ಒಂದು ನೀರಿನ ಒಂದು ನಿರ್ವಹಣೆ ಸಾಕಷ್ಟು ನಮಗೆ ಉಪಯೋಗ ಆಗ್ತದೆ. ಮತ್ತೆ ಜೊತೆಗೆ ಏನಪ್ಪ ಅಂತಂದ್ರೆ ಈ ಒಂದು ತೋಟದ ಉಷ್ಣಾಂಶ ಏನು ನಾವು ಇದನ್ನ ಮೈಕ್ರೋ ಕ್ಲೈಮೇಟ್ ಅಂತ ಹೇಳ್ತೀವಿ, ಅದನ್ನ ಕಡಿಮೆ ಮಾಡಲಿಕ್ಕೆ ಉಷ್ಣಾಂಶವನ್ನು ಕಡಿಮೆ ಮಾಡಲಿಕ್ಕೆ ಈ ಒಂದು ಕಳೆಗಳು ಬಹಳಷ್ಟು ಸಹಕಾರಿಯಾಗಿರ್ತವೆ. ಸೊ ಹಾಗಾಗಿ ಸಾಧ್ಯವಾದಷ್ಟು ನಾವು ಈ ಒಂದು ಕಳೆನಾಶಕಗಳನ್ನ ಬಳಸದೇ ಇರೋದು ನಮ್ಮ ಭೂಮಿಗೆ ಉತ್ತಮವಾಗಿರುತ್ತೆ. ಮತ್ತೆ ಇನ್ನು ಕೀಟನಾಶಕಗಳ ಬಳಕೆ, ಕೀಟನಾಶಕಗಳ ಬಳಕೆಯನ್ನ ನಾವು ಏನಪ್ಪ ಅಂತಂದ್ರೆ ಸಾಕಷ್ಟು ಸರಿ ನಾವು ರೈತರಿಗೆ ನಾವು ಕೇಳ್ಕೊಂತಿರ್ತೀವಿ, ಯಾವುದೇ ಒಂದು ಹುಳ ಬಂತಕ್ಷಣ ಸಿಂಪರಣೆ ಮಾಡಿಬಿಡ್ತಾರೆ. ನಾವು ಇದನ್ನ ನಾವು ಒಂದು ಹಾನಿಯ ಒಂದು ಹಂತವನ್ನ ನಾವು ದಾಟಿದ ಮೇಲೆ ಅಂದ್ರೆ ಅದು ಸಿಂಪರಣೆ ಮಾಡಬೇಕು ಅಂತ ನಾವು ಹೇಳ್ತಿರ್ತೀವಿ. ಆದರೆ ರೈತರು ಒಂದು ಎರಡು ಹುಳ ಕಂಡ ತಕ್ಷಣ ಸಿಂಪರಣೆ ಮಾಡೋದಿರ್ಬೋದು, ಇದರಿಂದನೂ ಕೂಡ ಆ ಒಂದು ತೋಟದ ಜೀವ ವೈವಿಧ್ಯತೆ ಹಾಳಾಗುವಂತ ಸಂದರ್ಭ ಇರುತ್ತೆ. ಭೂಮಿನಲ್ಲಿ ಇರತಕ್ಕಂಥ ಅಸಂಖ್ಯ ಸೂಕ್ಷ್ಮಾಣು ಜೀವಿಗಳು ಅವು ಬದುಕಿ ಬಾಳ್ಬೇಕು. ಸೊ ಹಾಗಾಗಿ ಅವು ಇದ್ರೆ ನಾವು ಚೆನ್ನಾಗಿರ್ತೀವಿ. ಸೊ ಇವುಗಳಿಗೆ ಯಾವುದೇ ತರದ ತೊಂದರೆಗಳಾಗದೇ ಇರತಕ್ಕಂಥ ಕೃಷಿಯನ್ನ ನಾವು ಮಾಡಬೇಕು ಅಂತ ಈ ಮೂಲಕ ರೈತರಲ್ಲಿ ಕೇಳ್ಕೊಂತೀವಿ ಸರ್. ಸರ್, ಇದುವರೆಗೂ ಈ ನೈಸರ್ಗಿಕ ಕೃಷಿಯಿಂದ ಮತ್ತೆ ಈ ಸಾವಯವ ಕೃಷಿಗಳಿಂದ ರೈತರಿಗೆಲ್ಲ ಎಷ್ಟೊಂದು ಅನುಕೂಲಗಳಿದೆ ಅಂತೆಲ್ಲ ಹೇಳಿದ್ರಿ ಸರ್. ಈ ಬಗ್ಗೆ ಸಾಕಷ್ಟು ನಿಮ್ಮಂಥ ವಿಜ್ಞಾನಿಗಳು, ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆಗಳೆಲ್ಲ ಸಾಕಷ್ಟು ಅರಿವು ಮೂಡಿಸೋಂಥ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀರ, ಅವರಿಗೆ ತರಬೇತಿಗಳು ಕೊಡ್ತಾ ಇರ್ತೀರ. ನಿಮ್ಮ ಒಂದು ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಿಂದ ನಮ್ಮ ರೈತರಿಗೆ ಈ ನೈಸರ್ಗಿಕ ಕೃಷಿ ಬಗ್ಗೆ ಏನಾದರೂ ತರಬೇತಿಗಳು, ಅರಿವು ಮೂಡಿಸೋಂಥ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಇರ್ತದೆ ಸರ್ ಆಗಿಂದಾಗೆ? ಹೌದು ಸರ್, ಇತ್ತೀಚೆಗೆ ಏನಾಗ್ತದೆ ಅಂತಂದ್ರೆ ನಮ್ಗೆಲ್ಲ ಗೊತ್ತಿದ್ದಂಗೆ ಏನಪ್ಪ ಅಂತಂದ್ರೆ ನಮ್ಮ ಏನು ಈ ರಾಸಾಯನಿಕ ಗೊಬ್ಬರಗಳು ಅಂತ ನಾವು ಹೇಳ್ತೀವಿ, ಇವುಗಳನ್ನ ಕೇಂದ್ರ ಸರ್ಕಾರ ಏನಪ್ಪ ಅಂತಂದ್ರೆ ಸಬ್ಸಿಡಿ ರೂಪದಲ್ಲಿ ಕೊಡ್ತಾ ಇರೋದ್ರಿಂದ ಕಳೆದ ಸಾಲಿನಲ್ಲಿ ಕೇಂದ್ರ ಸರ್ಕಾರ ಏನಪ್ಪಾ ಅಂತಂದ್ರೆ ಸುಮಾರು 230,000 ಕೋಟಿಯಷ್ಟು ಇದಕ್ಕೆ ಅನುದಾನವನ್ನ ನಿಗದಿಪಡಿಸಿ ರೈತರಿಗೆ ಈ ಒಂದು ರಸಗೊಬ್ಬರಗಳನ್ನ ಒದಗಿಸಿಕೊಡ್ತಾ ಇದೆ. ಇದರಿಂದ ನಮ್ಮ ಕೇಂದ್ರ ಸರ್ಕಾರಕ್ಕೆ ಸಾಕಷ್ಟು ಹೊರೆ ಬೀಳ್ತದೆ. ಒಂದು ಜೊತೆಗೆ ನಮ್ಮ ಮಣ್ಣಿನ ಒಂದು ಗುಣಮಟ್ಟವನ್ನು ಕಾಪಾಡಿಕೊಳ್ಳಕ್ಕೆ ಮತ್ತು ಮಣ್ಣಿನ ಆರೋಗ್ಯವನ್ನು ವೃದ್ಧಿ ಮಾಡಲಿಕ್ಕೆನಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಸಾಕಷ್ಟು ಯೋಜನೆಗಳನ್ನು ಹಮ್ಮಿಕೊಂಡಿದ್ದು. ಪ್ರತಿ ಕೃಷಿ ವಿಜ್ಞಾನ ಕೇಂದ್ರದಿಂದ ಏನಪ್ಪಾ ಅಂತಂದ್ರೆ ಇದಕ್ಕೆ ತರಬೇತಿಗಳನ್ನ ಕೊಡಲಿಕ್ಕೆ, ಹಾಗೆ ನಾವೇನು ಡೆಮಾನ್ಸ್ಟ್ರೇಷನ್ ಅಂತ ಹೇಳ್ತೀವಿ, ಡೆಮಾನ್ಸ್ಟ್ರೇಷನ್ ಮಾಡ್ಲಿಕ್ಕೆ ಇರ್ಬೋದು, ಮತ್ತೆ ರೈತರಿಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನ ನೀಡಲಿಕ್ಕೆ, ಮತ್ತೆ ಈ ಒಂದು ಪರಿಕರಗಳನ್ನ ಯಾವ ರೀತಿ ತಯಾರು ಮಾಡ್ಕೋಬೇಕು ಅಂತ ಆ ಒಂದು ಪ್ರಾತ್ಯಕ್ಷಿಕ ಘಟಕವನ್ನ ಉತ್ಪಾದನೆ ಮಾಡಲಿಕ್ಕೆ, ಇವುಗಳೆಲ್ಲವಕ್ಕೂ ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಮೂಲಕ ರೈತರಿಗೆ ಮಾಹಿತಿಯನ್ನ ಒದಗಿಸಿಕೊಡ್ತಾ ಇದೀವಿ. ಯಾರಾದರೂ ಇಂಟ್ರೆಸ್ಟ್ ಇರತಕ್ಕಂಥ ರೈತರು ನಮ್ಮಲ್ಲಿಗೆ ಬಂದು ಅವರು ಮಾಹಿತಿಯನ್ನ ಪಡ್ಕೊಳ್ಬಹುದು ಸರ್. ಈ ನೈಸರ್ಗಿಕ ಕೃಷಿ ಮತ್ತು ಈ ಸಾವಯವ ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ರೈತ ಬಂದವರು ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡಬಹುದು ಸರ್? ಸರ್, ರೈತರು ಬಂದವರು ನಮ್ಮ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಮುಖತವಾಗಿ ಬಂದು ಭೇಟಿ ಮಾಡಬಹುದು, ಇಲ್ಲಾಂದ್ರೆ ಅವರು ನಮಗೆ ದೂರವಾಣಿ ಮುಖಾಂತರ ಮಾತಾಡ್ತಾರೆ ಅಂತಂದ್ರೆ ನನ್ನ ದೂರವಾಣಿಯ ಸಂಖ್ಯೆ ಈ ರೀತಿ ಇರುತ್ತೆ, 99 64 20 45 71. ಇನ್ನೊಮ್ಮೆ ಹೇಳ್ತೀನಿ, 99 64 20 45 71 ಈ ಸಂಖ್ಯೆಗೆ ತಾವು ಕರೆ ಮಾಡಿ ಮಾಹಿತಿಯನ್ನ ಪಡೆದುಕೊಳ್ಬಹುದು ಸರ್. ಬಹಳ ಸಂತೋಷ ಸರ್. ಇಲ್ಲಿವರೆಗೂ ನಮ್ಮ ರೈತರಿಗೆ ಈ ನೈಸರ್ಗಿಕ ಕೃಷಿನ ಯಾವ ರೀತಿ ಅಳವಡಿಸಬೇಕು, ನೈಸರ್ಗಿಕ ಕೃಷಿನ ಅಳವಡಿಸ್ಕೊಳ್ಳೋದ್ರಿಂದ ಏನೆಲ್ಲ ಅನುಕೂಲಗಳಿದ್ದಾವೆ, ಹೆಚ್ಚೆಚ್ಚು ಈ ಕಡೆಗೆ ಆಸಕ್ತಿ ತೋರಿಸಿದ್ರೆ ನಮ್ಮ ಭೂಮಿಯನ್ನ ಜೀವಂತವಾಗಿ ಇಟ್ಕೋಬಹುದು, ನಮ್ಮ ಬೆಳೆಯಲ್ಲಿ ಹೆಚ್ಚಿನ ಇಳುವರಿಯನ್ನು ನಾವು ಹೆಚ್ಚಿಸಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಮತ್ತೆ ನಾವು ಈ ಇತ್ತೀಚೆಗೆ ಹೆಚ್ಚೆಚ್ಚು ಈ ರಾಸಾಯನಿಕ ಗೊಬ್ಬರಗಳು, ರಾಸಾಯನಿಕ ಕ್ರಿಮಿನಾಶಕಗಳಿಗೆ ರೈತರು ಹೆಚ್ಚು ಖರ್ಚು ಮಾಡ್ತಾ ಇದ್ದಾರೆ, ಆ ಖರ್ಚಿನ ವೆಚ್ಚವನ್ನು ಸಹ ನಮ್ಮ ಈ ನೈಸರ್ಗಿಕ ಕೃಷಿಯಿಂದ ಕಡಿಮೆ ಮಾಡ್ಕೋಬಹುದು. ಹೆಚ್ಚೆಚ್ಚು ಬಂಡವಾಳ ಹೂಡೋದು ಅಥವಾ ಸಾಕಷ್ಟು ಹಣವನ್ನು ಖರ್ಚು ಮಾಡಿಕೊಂಡು ಕೃಷಿಯಲ್ಲಿ ನಮಗೆ ಲಾಭ ಇಲ್ಲ ಅನ್ನೋಂಥ ಕೃಷಿಕರು ನಾವು ಸಾಕಷ್ಟು ನೋಡ್ತಾ ಇರ್ತೀವಿ. ಖರ್ಚನ್ನು ಕಡಿಮೆ ಮಾಡಿಕೊಂಡು ನೈಸರ್ಗಿಕ ಕೃಷಿ ಅಳವಡಿಸ್ಕೊಂಡ್ರೆ ನಾವು ಯಶಸ್ವಿಯಾಗಿ ಈ ಕೃಷಿ ಮಾಡ್ಬೋದು ಅಂತ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ರಿ. ಎಲ್ಲ ಅನುಕೂಲಗಳು ನಮ್ಮ ರೈತ ಬಾಂಧವರು ಪಡ್ಕೊಳ್ಳಿ. ಆಕಾಶವಾಣಿ ಪರ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ಧನ್ಯವಾದಗಳು ಸರ್. ಎಲ್ಲರಿಗೂ ನಮಸ್ಕಾರ. ಇದುವರೆಗೂ ನೈಸರ್ಗಿಕ ಕೃಷಿಯಿಂದ ಆಗುವ ಅನುಕೂಲಗಳ ಕುರಿತು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನ ವಿಭಾಗದ ವಿಷಯ ತಜ್ಞರಾದ ಡಾ HM ಸಣ್ಣಗೌಡರು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಈಗ ಕೇಳೋಣ ಒಂದು ಜನಪದ ಗೀತೆ. ಭಾವನಾದ ನಂಜುಂಡೇಶ್ವರ ಹೋಗಿ ಮೂರು ತಿಂಗಳು ಆಯ್ತಲ್ಲವ್ವ, ಅವನು ಹೋದಾಗ್ನಿಂದ ನನ್ ಕಂದ ನನ್ ಜನ್ಮಕ್ಕೆ ಅನ್ನ ನೀರು ನಿದ್ದೆಯೊಂದು ಸೇರ್ತಾ ಇಲ್ಲವ್ವ. ನೆತ್ತಿ ಮ್ಯಾಲೆ ನೆರೆ ಕೂದ್ಲು ಬಂದಿರ್ತಕ್ಕಂತ ಮುದಿ ನನ್ ಸೌತಿರ್ಗೆಲ್ಲ ಒಲ್ಕೊಂಡು ಕುಂತವನಲ್ಲ. ಅವನ್ಗಾವಾದ್ರು ಕಚ್ಚಾರ ಚೇಳಾದ್ರು ಚುಚ್ಚ ಬಾರ್ದ, ಹಾವಾದ್ರು ಕಚ್ಚ ಬಾರ್ದ ಚೇಳಾದ್ರು ಚುಚ್ಚ ಬಾರ್ದ, ಹೊಟ್ಟಿಯ ನೋವು ಬಂದು ಅಟ್ಟಿಗೆ ಹಿಡಿಯ ಚಿಕ್ಕ ತಂಗ್ಯಮ್ಮ ಕೇಳಿ, ಅಕ್ಕ ಆಡಿದ ಮಾತ ಚಿಕ್ಕ ತಂಗ್ಯಮ್ಮ ಕೇಳಿ, ಕಕ್ಕಾನೆ ತೇಜಿಗೆ ನೇರಿ ಹೊಂಟಾಳೋ ಮಾರಮ್ಮ ತಂದನ್ನ ತಾನಾನೋ, ತಂದನ್ನ ತಾನಾನು ತಂದನಲ್ಲಿ ತಾನಾನು ತಂದನ್ನ ತಾನಾನು ತಂದನಲ್ಲಿ ತಾನಾನು. ಸಪ್ಪಟ್ಟು ಸರ್ ರಾತ್ರಿಯಂತೆ ಕಲ್ಲು ನೀರು ಕರಗೋ ಬೆಳಗ್ಗೆಂತೆ ಮುಳ್ಳೂರು ಗುಡ್ಡದ ಮೇಲೆ ಮಾರಮ್ಮನವರು ಕುಂತುಕೊಂಡು ತನ್ನ ಭಾವನಾದ ನಂಜುಂಡೇಶ್ವರನನ್ನ ಅತಿ ಪ್ರೀತಿಯಿಂದ ಯಾವ ರೀತಿ ಕರೀತಾ ಇದ್ದಾರಪ್ಪ ಅಂದ್ರೆ, ತನ್ನ ಭಾವನಾದ ನಂಜುಂಡೇಶ್ವರನನ್ನ ಕೂಗೋದು ಮೂರು ಮಾತು ಕೂಗಿ ಕರೆಯೋದು ಮೂರು ಮಾತು ಕರೆದು, ಹಿಂದಿರುಗೆ ಬರವಾಳಲ್ಲೋ ರಂಬೆ ಉತ್ನಳ್ಳೆ ಮಾರೇ, ಹಿಂದಿರುಗೆ ಬರವಾಳಲ್ಲೋ ರಂಬೆ ಉತ್ನಳ್ಳೆ ಮಾರೇ, ಜನಪದ ಗೀತೆ ಒಂದನ್ನ ಕೇಳಿದಿರಿ. ಈಗ ಕೇಳಿ ರೈತರಿಗೆ ಸಲಹೆ.

ಚಂದಾದ ಚಂದಾದ ಮ